ಉತ್ಪಾದಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಡನೆ ಸಂದರ್ಶನ, ನಂತರ ಹವಾಮಾನವರ್ತಿ ಹಾಗೂ ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಡನೆ ಸಂದರ್ಶನವನ್ನ ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕಾಂಪೋಸ್ಟ್ ಬಳಕೆ ಮಹತ್ವ ಜಾಸ್ತಿ ಬರ್ತಾ ಇದೆ. ರೈತ ಬಾಂಧವರು ಈ ರಾಸಾಯನಿಕ ಬಳಕೆಯ ಪ್ರಮಾಣದಿಂದ ಒಂದು ವಿಷಪೂರಿತ ಆಹಾರ ಆಗಿರ್ಬೋದು, ಪ್ರಕೃತಿಯ ಒಂದು ಸಮತೋಲನ ತಪ್ತಾ ಇರುವಂಥದ್ದಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ನಮಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಳೆಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕುವಂತಹ ಶಿಫಾರಸ್ಸುಗಳು ವಿಜ್ಞಾನಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಏನಿದು ಕಾಂಪೋಸ್ಟ್ ಗೊಬ್ಬರ ಅಂದರೆ, ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇದೆ, ಬಳಕೆ ಮಾಡೋದ್ರಿಂದ ರೈತ ಬಾಂಧವರು ಯಾವ ರೀತಿಯಾಗಿ ಅನುಕೂಲ ಆಗ್ತದೆ, ಮುಖ್ಯವಾಗಿ ಇದರ ಪ್ರಾಮುಖ್ಯತೆ, ಹೀಗೆ 10 ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರ ಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ, ನಾನು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯದಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಅದರ ಮಹತ್ವ ಏನು ಮತ್ತು ಕೆಲವೊಂದು ಅಂಶಗಳನ್ನು ನಾವು ಯಾವ ರೀತಿ ಗಮನದಲ್ಲೇ ತಗೋಬೇಕು, ಸೊ ಇವುಗಳನ್ನು ನಾವು ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಕಾಂಪೋಸ್ಟ್ ಅಂದ್ರೆ ಏನು, ಕಾಂಪೋಸ್ಟ್ ಅನ್ನ ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ, ಕೃಷಿಯಲ್ಲಿ ಕಟಾವು ಮಾಡಿದ ನಂತರ ಪ್ರಮುಖ ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು, ಅವುಗಳ ಒಂದು ಸಿಪ್ಪೆ ಆಗಿರ್ಬೋದು, ತೊಗರಿ ಕಟ್ಟಿಗೆ ಆಗಿರ್ಬೋದು, ಜೋಳ, ಮುಸ್ಕಿನ ಜೋಳ, ಸಜ್ಜದಂಟು ಮುಂತಾದ ಅನೇಕ ಕಸ ಕಡ್ಡಿಗಳನ್ನು, ಅವುಗಳನ್ನು ನಾವು ನೇರವಾಗಿ ಹೊಲಗಳಲ್ಲಿ ಬಳಸದ ಬದಲಿಗೆ ಅದನ್ನು ಕಾಂಪೋಸ್ಟ್ ಆಗಿ ಉತ್ಕೃಷ್ಟವಾದ ಒಂದು ಸತ್ವ ಉಳ್ದಕ್ಕಂಥ ಒಂದು ಗೊಬ್ಬರವಾಗಿ ಉತ್ಪಾದನೆ ಮಾಡೋದಕ್ಕೆ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ನಾವು ಕರಿತೀವಿ. ಇದು ಮುಖ್ಯವಾಗಿ ಈ ವಸ್ತುಗಳು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ತಯಾರಿಸ್ತಕ್ಕಂಥ ಒಂದು ಜೈವಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಒಂದು ಉತ್ಪನ್ನ ಆಗಿರುತ್ತೆ. ಸೊ ಈ ಮುಖ್ಯವಾಗಿ ನಾವು ಕಾಂಪೋಸ್ಟ್ ಅನ್ನ ಯಾಕೆ ಮಾಡಬೇಕು, ರೈತರು ಅನೇಕ ಬಾರಿ ಕೇಳ್ತಾರೆ ಕಾಂಪೋಸ್ಟ್ ಅನ್ನ ಮಾಡೋದ್ರಿಂದ ಅನುಕೂಲ ಏನು, ಯಾಕೆ ಮಾಡಬೇಕು ಕಾಂಪೋಸ್ಟ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಉಪಯೋಗಕ್ಕೆ ಬಾರದ ಇರ್ತಕ್ಕಂಥ ವ್ಯರ್ಥವಾದ ವಸ್ತುಗಳನ್ನು ನಾವು ಕಡಿಮೆ ಮಾಡಬಹುದು. ಸೊ ಅಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಸುಮ್ಮನೆ ವ್ಯರ್ಥವಾಗಿ ಬಿದ್ದಿರುತ್ತೆ, ಅದನ್ನು ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡೋದ್ರಿಂದ ಅವುಗಳನ್ನು ನಾವು ಸದ್ಬಳಕೆ ಮಾಡ್ಕೋಬಹುದು ಮತ್ತು ಮಣ್ಣು ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆಗೂ ಸಹ ಈ ಕಾಂಪೋಸ್ಟ್ ಬಳಕೆಯಿಂದ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಕಸ ಕಡ್ಡಿಗಳನ್ನು ಬಂದವನ್ನು ನಾವು ನೇರವಾಗಿ ಗೊಬ್ಬರವಾಗಿ ಬಳಸದೇ ಇರತಕ್ಕಂಥ ವಸ್ತುಗಳನ್ನು ನಾವು ಕಾಂಪೋಸ್ಟ್ ಮಾಡಿ ನಾವು ಮರುಬಳಕೆ ಮಾಡೋದ್ರಿಂದ ಒಂದು ಗಿಡಗಳ ಬೆಳವಣಿಗೆ ಆಗಿರ್ಬೋದು, ಮಣ್ಣಿನ ಆರೋಗ್ಯ ಆಗ್ಬೋದು, ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗುತ್ತೆ. ಒಂದು ಕಸ ಕಡ್ಡಿ ಅಥವಾ ಒಂದು ತ್ಯಾಜ್ಯ ವಸ್ತುಗಳು ನಾವು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಂಡಿರ್ತವೆ, ಅವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಗೆ ಒಂದು ಸತ್ವವಾದ ಪೋಷಕಾಂಶಗಳು ಸಿಕ್ಕಿ ಅವನಿಗೆ ಅನುಕೂಲ ಆಗುತ್ತೆ. ಮತ್ತು ಭೂಮಿಯಿಂದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಹ ನಾವು ಈ ಕಾಂಪೋಸ್ಟ್ ಬಳಕೆಯಿಂದ ನಾವು ಕಡಿಮೆ ಮಾಡ್ಕೋಬೋದು. ಮತ್ತು ಕೆಲವೊಂದು ಕೃಷಿ ತ್ಯಾಜ್ಯ ವಸ್ತುಗಳು ಭೂಮಿಗೆ ಸೇರಿಸಿದಾಗ ಅವು ಏನಾಗುತ್ತೆ ಅಂದರೆ ನೇರವಾಗಿ ಕೊಳೆಯೋದಿಲ್ಲ, ಯಾಕೆಂದರೆ ಅದರಲ್ಲಿ ಇಂಗಾಲ ಮತ್ತು ಸಾರಜನಕದ ಅಂಶ ವಿಭಿನ್ನವಾಗಿರುತ್ತವೆ, ಅವು ಕೊಳೆಯೋದಕ್ಕೆ ಸಾಕಷ್ಟು ಸಮಯ ತಗೊಳ್ಳುತ್ತೆ. ಅದೇ ನಾವು ಹೊರಗಡೆ ಕಾಂಪೋಸ್ಟ್ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಮಗೆ ಗಿಡಗಳಿಗೆ ಪೋಷಕಾಂಶಗಳ ಒಂದು ಸಿಕ್ಕಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈಗ ತಾವು ಹೇಳಿದ ಪ್ರಕಾರ ಅಂತಂದ್ರೆ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಸ್ಯದ ಪಳೆಯುಳಿಕೆ ಅಥವಾ ಕೃಷಿಯನ್ನು ನಾವು ಬಳಕೆ ಮಾಡಿದ್ಮೇಲೆ ಉಳಿದಿರುವಂತಹ ಒಂದು ಅನುಪಯುಕ್ತ ವಸ್ತುಗಳನ್ನ ಬಳಕೆ ಮಾಡಬಹುದು ಅಂತ ಹೇಳ್ತೀರಿ, ಯಾಕೆ ಇದರ ಪ್ರಾಮುಖ್ಯತೆ, ಕಾಂಪೋಸ್ಟ್ ದ ಒಂದು ಪ್ರಾಮುಖ್ಯತೆ ಇತ್ತೀಚೆಗೆ ಬಹಳಷ್ಟು ಬರ್ತಾ ಇದೆ, ಯಾಕೆ ಅಂತ? ಹೌದು, ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದೇ ನಾವು ಒಂದು ಕಡಿಮೆ ಒಂದು ಸಗಣಿ ಇರ್ಬೋದು ಮತ್ತು ಗಂಜಲ ಇರ್ಬೋದು ಅವುಗಳನ್ನು ಬಳಸ್ಕೊಂಡು ಕೃಷಿ ತ್ಯಾಜ್ಯ ವಸ್ತುಗಳ ಜೊತೆ ಸೇರಿಸಿ ನಾವು ಅತಿ ಹೆಚ್ಚು ಒಂದು ಕಾಂಪೋಸ್ಟನ್ನು ತಯಾರು ಮಾಡ್ಕೋಬೋದು. ಅಂದ್ರೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕೃಷಿ ತ್ಯಾಜ್ಯಗಳನ್ನು ಸಹ ನಾವು ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಸೊ ಮುಖ್ಯವಾಗಿ ಕೃಷಿ ತ್ಯಾಜ್ಯಗಳಲ್ಲಿ ಏನಾಗಲೇ ನಾನು ಹೇಳಿದೆ, ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ವಿಭಿನ್ನವಾಗಿರುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿದ್ದರೆ 10-12 ಒಂದು ಪ್ರಮಾಣದಲ್ಲಿದ್ದರೆ ಅದು ನಮಗೆ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅಂತ ನಾವು ಹೇಳ್ತೀವಿ. ಇದನ್ನು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿನ ಜೀವ ವೈವಿಧ್ಯತೆ ವೃದ್ಧಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗಿ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮಗೆ ಅನುಕೂಲನೇ ಹೊರತು ಅನುಕೂಲ ಹೆಚ್ಚಿಗೆ ಇರುತ್ತೆ. ಅಂತಂದ್ರೆ ಭೂಮಿಯ ಫಲವತ್ತತೆಗೆ ಕಾಂಪೋಸ್ಟ್ ಬಹಳಷ್ಟು ಕೆಲಸ ಮಾಡ್ತದೆ. ಹೌದು, ಜೊತೆಗೆ ಈಗ ಸರ್ ಕಾಂಪೋಸ್ಟ್ ಬೇಕು, ಯಾಕಂತಂದ್ರೆ ನಾವು ರಾಸಾಯನಿಕ ಬಳಕೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಭೂಮಿಯ ಫಲವತ್ತತೆ ಆಗಿರ್ಬೋದು, ಜೊತೆಗೆ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗ್ತದೆ ಎಂಬಂತ ಒಂದು ವಿಚಾರ. ಏನೇನು ಸಾಮಗ್ರಿಗಳನ್ನ ಬಳಸಬಹುದು ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ? ಸೊ ಕಾಂಪೋಸ್ಟ್ ತಯಾರಿಕೆಗಳಲ್ಲಿ ಮುಖ್ಯವಾಗಿ ನಾವು ಇದು ಕಾಂಪೋಸ್ಟ್ ಸಾವಯವ ವಸ್ತುಗಳಿಂದ ಮಾಡಲ್ಪಡ್ತಕ್ಕಂಥ ಒಂದು ಗೊಬ್ಬರ. ಸೊ ಮುಖ್ಯವಾಗಿ ಕೃಷಿ ಮತ್ತು ಕೃಷಿ ಕೈಗಾರಿಕೆಯಿಂದ ಮತ್ತು ನಗರದಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಬೋದು. ಮೊದಲನೇದಾಗಿ ನಾವು ಕಳೆಯುವ ಪ್ರಾರಂಭಿಕ ವಸ್ತುಗಳಾದ ದನಕರುಗಳ ಸಗಣಿ, ಗಂಜಲ ಮತ್ತು ಈ ಒಂದು ತ್ಯಾಜ್ಯ ವಸ್ತುಗಳು ಬೇಗ ಕಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಸೋಡಿಯಂ ನೈಟ್ರೇಟ್ ನೈಟ್ರಿಕ್ ಇರ್ಬೋದು, ಸೂಪರ್ ಫಾಸ್ಫೇಟು, ರಾಕ್ ಫಾಸ್ಫೇಟು ಇಂಥವನ್ನು ನಾವು ಬಳಸೋದ್ರಿಂದ ಕಾಂಪೋಸ್ಟ್ನ ಫಲವತ್ತತೆನೂ ಜಾಸ್ತಿ ಆಗುತ್ತೆ ಮತ್ತು ಬೇಗನೂ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಗೆ ಸೂಕ್ಷ್ಮ ಜೀವಿಗಳನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟ್ರೈಕೋಡರ್ಮಾ ಇರ್ಬೋದು, ಆಸ್ಪರ್ಜಲಸ್ ಇರ್ಬೋದು, ಈ ಅಣುಜೀವಿಗಳು ಏನಾಗುತ್ತೆ ಅಂದರೆ ಈ ಒಂದು ಸಗಣಿಯ ಜೊತೆಗೆ ಅವು ಸೇರಿಸಿ ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡಿದ್ದೆ ಆದರೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮುಖ್ಯವಾಗಿ ಈಗ ನಾವು ನೋಡ್ಬೋದು, ನಾವು ಈಗ ತೆಂಗಿನ ನಾರು ಇರ್ಬೋದು, ತೆಂಗಿನ ಸಿಪ್ಪೆ ಇರ್ಬೋದು, ಸೊ ಇಂಥ ಕಸ ಕಡ್ಡಿಗಳು ಏನಾಗಿರುತ್ತೆ ಅಂದರೆ ಅದರಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಇರುತ್ತೆ, ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಅವುಗಳನ್ನು ನಾವು ಕಳೆಯೋದಕ್ಕೆ ಈ ಒಂದು ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿದ್ದೆ ಆದರೆ ಕೇವಲ 3-4 ತಿಂಗಳಲ್ಲಿ ನಾವು ಉತ್ಕೃಷ್ಟವಾದ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಈ ಕಾಂಪೋಸ್ಟ್ ಅಲ್ಲಿ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕು. ನೀರು ಬಹಳ ಮುಖ್ಯ, ಸಿಂಪರಣೆ ಮಾಡ್ತಾ ಇರಬಹುದು, ಸಿಂಪರಣೆ ಮಾಡಬೇಕು. ಯಾಕೆಂದ್ರೆ ಈ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ತೇವಾಂಶದ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ಈ ಒಂದು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಅತಿ ಹೆಚ್ಚು ವೃದ್ಧಿ ಆಗಬೇಕು ಮತ್ತೆ ಅವು ಕೊಳೆಯೋದಕ್ಕೆ ಅನುಕೂಲ ಆಗಬೇಕು ಅಂದ್ರೆ ಈ ಒಂದು ತೇವಾಂಶ ಪ್ರಮಾಣ ಚೆನ್ನಾಗಿರ್ಬೇಕು. ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾಗಳ ಗುಂಪು ಹೆಚ್ಚಾಗಿರೋದ್ರಿಂದ ಸಾವಯವ ಪದಾರ್ಥಗಳು ತೇವಾಂಶ ಜಾಸ್ತಿ ಬೇಕಾಗುತ್ತೆ, 60% ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ನಂತರ ದಿನಗಳಲ್ಲಿ ಈ ಒಂದು ಕೊಳೆಯಿಕೆ ಪ್ರಾರಂಭ ಆದಂತೆ ಆ ತೇವಾಂಶದ ಪ್ರಮಾಣ ಕಮ್ಮಿ ಬೇಕಾಗುತ್ತೆ. ಕೊನೆಗೆ ನಾವು ನೀರನ್ನ ತೇವಾಂಶವನ್ನು ಕಡಿಮೆ ಮಾಡಿದ್ರು ಸಹ ಆ ಕಾಂಪೋಸ್ಟ್ ತಯಾರಾಗಿ ತೇವಾಂಶ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಗಾಳಿ. ಸೊ ವಾಯು ಸಹಿತ ಕಾಂಪೋಸ್ಟ್ ಒಂದು ಕಳೆಯುವಿಕೆ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಚಟುವಟಿಕೆ ಹೆಚ್ಚಾಗಬೇಕು ಅಂದ್ರೆ ಆಮ್ಲಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಹೇಳ್ತೀವಿ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ಮತ್ತೆ ಮತ್ತೆ ತಿರುವು ಆಗ್ಬೇಕು, ಅದು ಮೇಲಿಂದ ಕೆಳಗಡೆ ಹೋಗ್ಬೇಕು, ಕೆಳಗಡೆ ಮೇಲೆ ಬರಬೇಕು, ಆ ತರ ನಾವು ಮಾಡ್ತೀವಿ. ಬಟ್ ಬೇರೆ ಪದ್ಧತಿಗಳು ಇದಾವೆ, ವೈಜ್ಞಾನಿಕ ಪದ್ಧತಿಗಳು ಇದಾವೆ. ಸೊ ಇವುಗಳನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಉತ್ಕೃಷ್ಟವಾದ ಒಂದು ಸತ್ವಯುಕ್ತವಾದಂತಹ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು. ತಾವು ಹೇಳಿದಂಗೆ ಕಸ ಕಡ್ಡಿ ಆಗಿರ್ಬೋದು, ಉಪಯೋಗಿಸಿದಂತ ದಂಟಾಗಿರ್ಬೋದು, ಜೊತೆಗೆ ಕೆಲವೊಂದು ಎಲೆಯ ತಪ್ಪಲುಗಳಾಗಿರ್ಬೋದು, ಇವುಗಳನ್ನ ಬಳಕೆ ಮಾಡ್ಕೋಬಹುದಾ? ಬಳಕೆ ಮಾಡ್ಕೋಬಹುದು. ಬಟ್ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನ ಮೊದಲನೇದಾಗಿ ರೈತ ಬಾಂಧವರು ಗಮನಿಸಬೇಕು. ಏನಪ್ಪ, ತ್ಯಾಜ್ಯ ವಸ್ತುಗಳು ನಮ್ಮ ಹೊಲದಲ್ಲಿ ಅಥವಾ ನಮಗೆ ಸಿಕ್ಕಿದಂತ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಕಳೆಯೋದಕ್ಕೆ ಅನುಕೂಲ ಆಗುತ್ತೆ. ದಂಟುಗಳು ಇರಬಹುದು, ಅವನ್ನ ತುಂಡುಗಳಾಗಿ ಕತ್ತರಿಸಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿ ಈ ಕಾಂಪೋಸ್ಟ್ ನಾವು ಎಲ್ಲಿ ತಯಾರು ಮಾಡ್ತೀವಲ್ಲ ಅಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಸೊ ಈ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇರಬೇಕಾಗುತ್ತೆ. ಯಾಕೆಂದ್ರೆ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಕಾಂಪೋಸ್ಟ್ ನಲ್ಲಿ ಇರತಕ್ಕಂತ ಪೋಷಕಾಂಶಗಳು ಏನಾಗುತ್ತೆ ಅಂದ್ರೆ ಭೂಮಿಯ ಒಳಗಕ್ಕೆ ನೀರಿನ ಸಮೇತವಾಗಿ ಹಿಂಗೋಗ್ಬಿಡ್ತಾರೆ. ಸೊ ಆದ್ದರಿಂದ ನೀರು ನಿಲ್ಬಾರ್ದು. ಮತ್ತೆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆನೂ ಸಹ ಕಡಿಮೆ ಆಗುತ್ತೆ. ಹೆಚ್ಚಿನ ನೀರು ನಿಂತ ಪ್ರದೇಶದಲ್ಲಿ ಆ ಒಂದು ಕಾಂಪೋಸ್ಟ್ಗೆ ಸೂಕ್ತ ಅಲ್ಲ. ಮತ್ತೆ ಆಯ್ಕೆ ಮಾಡ್ಕೊಂಡಂತ ಒಂದು ಮಣ್ಣಿನ ಕೆಳಭಾಗ ಪದರ ಗಟ್ಟಿಯಾಗಿರ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾಂಪೋಸ್ಟ್ ನಮ್ಗೆ ಚೆನ್ನಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ನೀರು ಸುಲಭವಾಗಿ ಸಿಗುವಂತ ಜಾಗದಲ್ಲಿ ನಾವು ಇದು ಮಾಡ್ಕೋಬೇಕು. ಪ್ರಮಾಣದಲ್ಲಿ ಬೇಕು ಮತ್ತು ದೂರದಿಂದ ತಂದು ನಾವು ಪ್ರತಿ ಬಾರಿ ಹಾಕೋದು ತೊಂದರೆ ಆಗುತ್ತೆ. ಸೊ ಎಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೋ ಅಂತ ಜಾಗದಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದಕ್ಕೆ ಜಾಗವನ್ನ ನೋಡ್ಕೋಬೇಕಾಗುತ್ತೆ. ಮತ್ತು ಅಣುಜೀವಿಗಳ ಬೆಳವಣಿಗೆ 50-60% ತೇವಾಂಶವನ್ನು ಅದರಲ್ಲೂ ಮೊದಲ ಹಂತದಲ್ಲಿ ಪ್ರಾರಂಭದಲ್ಲಿ ಈ ಒಂದು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ರೈತರು ಗಮನದಲ್ಲಿ ಇಟ್ಕೊಂಡಿರಬೇಕಾದಂತ ಒಂದು ಅಂಶಗಳು. ಈಗ ತಾವು ಹೇಳಿದ ಪ್ರಕಾರ ದಂಟುಗಳು ಅಥವಾ ಒಂದು ಉಳಿಯುವಿಕೆಗಳು ಸಣ್ಣ ಪ್ರಮಾಣದಲ್ಲಿ ಇರಬೇಕು, ನೀರು ನಿಲ್ದಂಗೆ ಇರಬೇಕು, ಜೊತೆಗೆ ನೀರು ಸುಲಭವಾಗಿ ಲಭ್ಯತೆ ಇರುವಂಗೆ ಇರಬೇಕು ಅಂತ ಹೇಳಿದ್ರಿ. ಜೊತೆಗೆ ಈಗ ಪದ್ಧತಿಗಳು ಬಹಳ ಮುಖ್ಯ, ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡುವಂಥದ್ದು ಯಾವ ಯಾವ ಪದ್ಧತಿಗಳಿದಾವೆ? ಈಗ ಮುಖ್ಯವಾಗಿ ರೈತರು ನಾವು ಫಸ್ಟ್ ಕಾಂಪೋಸ್ಟ್ ತಯಾರಿಕೆ ಅಂತ ಹೇಳಿದ ತಕ್ಷಣ ಏನ್ ಹೇಳ್ತಾರೆ, ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂತ ಒಂದು ವಿಚಾರಗಳನ್ನ ಕೇಳ್ತಾರೆ. ಸೊ ರೈತರಿಗೆ ಮುಖ್ಯವಾಗಿ ನಾವು ಕಾಂಪೋಸ್ಟ್ ಅನ್ನ ವಿವಿಧ ರೀತಿಯಾಗಿ ತಯಾರು ಮಾಡ್ಕೋಬಹುದು. ಇಂಥದೇ ಪದ್ಧತಿ ಅಂತ ಏನಿಲ್ಲ, ಅವ್ರಿಗೆ ಒಂದು ಯಾವ ಒಂದು ಪದ್ಧತಿ ಸೂಟ್ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಆ ಪದ್ಧತಿಯನ್ನ ಅವರು ಅಳವಡಿಕೆ ಮಾಡ್ಕೋಬಹುದು. ಒಂದು ಗುಂಡಿ ಪದ್ಧತಿ ಇರ್ಬೋದು, ಭೂಮಿಯ ಮೇಲ್ತೊಟ್ಟಿ ಪದ್ಧತಿ ಇರ್ಬೋದು, ಮತ್ತೆ ಬಣವೆ ಪದ್ಧತಿನೂ ಮಾಡ್ತಾರೆ ರೈತರು, ಬಣವೆ ಪದ್ಧತಿನೂ ಮಾಡ್ತಾರೆ. ಸೊ ಈ ಎಲ್ಲಾ 3 ರೀತಿನೂ ನಾವು ಮಾಡ್ಕೋಬಹುದು. ಗುಂಡಿ ಪದ್ಧತಿಯನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಡಿಮೆ ಮಳೆ ಬೀಳ್ತಕ್ಕಂತ ಪ್ರದೇಶದಲ್ಲಿ ಮಾಡ್ಕೋಬೇಕಾಗತ್ತೆ, ಅಥವಾ ಗುಡ್ಡೆ ಅಥವಾ ಬಣವಿ ಪದ್ಧತಿನಲ್ಲಿ ಏನ್ ಮಾಡ್ಬೇಕು, ಹೆಚ್ಚು ಮಳೆ ಬರತಕ್ಕಂತ ಪ್ರದೇಶದಲ್ಲಿ ನಾವು ಮಾಡ್ಕೊಡೋದ್ರಿಂದ ಉತ್ತಮವಾದ ಕಾಂಪೋಸ್ಟ್ ಅನ್ನ ನಾವು ತಯಾರು ಮಾಡ್ಕೋಬಹುದು. ಈಗ ನಮ್ಮ ಪೂರ್ವಜರು ಮಾಡ್ತಾ ಇದ್ರು, ತಿಪ್ಪೆ ಸಮೀಪ ಅಥವಾ ಒಂದು ತೆಗ್ಗನ್ನ ತೋಡಿ ಅದ್ರ ಮೇಲೆ ಮಣ್ಣನ್ನ ಹಾಕಿ ಅವಾಗ ನೀರು ಬಿಡ್ತಾ ಇದ್ರು, ಅದು ಒಂದು ಮತ್ತೆ ಬೇಸಿಗೆ ಬರೋಷ್ಟರಲ್ಲಿ ಅದು ಕೊಳಿತಾ ಇತ್ತು. ಈಗ ವೈಜ್ಞಾನಿಕವಾಗಿ ಮಾಡೋದ್ರಿಂದ ತಾವು ಹೇಳಿದ್ರಿ 2-3 ಪದ್ಧತಿಗಳನ್ನ ಹೇಳಿದ್ರಿ, ಯಾವುದು ಸೂಕ್ತವಾದಂತದ್ದು ರೈತ ಬಾಂಧವರಿಗೆ? ಈಗ ಮೊದಲನೇದಾಗಿ ಗುಂಡಿ ಪದ್ಧತಿ ಏನು, ಇದು ಒಂದು ಹಳೆ ಕಾಲದ ಪದ್ಧತಿ ಇರ್ಬೋದು. ಸೊ ಸುಮಾರು ಏನಪ್ಪ ಅಂದ್ರೆ ನಾವು ವೈಜ್ಞಾನಿಕವಾಗಿ ಅದರನ್ನೇ ನಾವು ಗುಂಡಿ ಪದ್ಧತಿನಲ್ಲಿ ನಾವು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ಅನ್ನ ನಾವು ತಗೋಬೇಕು ಅಂದ್ರೆ 5 ಮೀಟರ್ ಉದ್ದ ಅಂದ್ರೆ 18-20 ಅಡಿ ಉದ್ದದ ಒಂದು ಗುಂಡಿ, ಮತ್ತೆ 5-6 ಅಡಿಯಷ್ಟು ಅಗಲ, ಮತ್ತೆ 3 ಅಡಿ ಆಳ. ಸೊ ಇಷ್ಟು ಪ್ರಮಾಣದ ಒಂದು ಗುಂಡಿನ ನಾವು ನಿರ್ಮಾಣ ಮಾಡಿ ಮೊದಲ ಒಂದು ಪದರದಲ್ಲಿ ನೀರು ಮತ್ತು ಅನಿಲಗಳನ್ನು ಹೀರಿಕೊಳ್ತಕ್ಕಂಥ ಒಣ ವಸ್ತುಗಳನ್ನ ಒಂದು ಅರ್ಧ ಅಡಿ ಒಂದು ಅಥವಾ 6 ಇಂಚಿನಷ್ಟು ಸಮಾನವಾಗಿ ಹರಡಬೇಕು. ನಂತರ ಅದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇಂಗಾಲ ಸಾರಜನಕದ ಪ್ರಮಾಣ ಅಧಿಕವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಈ ಒಂದು ತೆಂಗಿನ ನಾರಿರ್ಬೋದು, ಕಸಕಡ್ಡಿಯ ಒಂದು ನಾರಿನ ಅಂಶ ಯಾವ್ದು ಜಾಸ್ತಿ ಇರುತ್ತೋ ಅಂಥವುಗಳನ್ನು ನಾವು ಈ ಗಂಜಲದ ಜೊತೆ ಉಪಚರಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಒಂದು ಕಾಂಪೋಸ್ಟು ಉಪಯೋಗ ಒಂದು ತಯಾರಿ ಮಾಡ್ಕೋಬಹುದು. ಹೌದು, ಮೊದಲನೇ ಎರಡನೇ ಪದರದಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲನೇ ಪದರದಲ್ಲಿ ಪ್ರತಿ ಟನ್ ಕಾಂಪೋಸ್ಟ್ 1 ಕಿಲೋ ಕಾಂಪೋಸ್ಟ್ ಕಲ್ಚರ್ ನಾನು ಆಗ್ಲೇ ಹೇಳಿದೆ, ಸೂಕ್ಷ್ಮಾಣು ಜೀವಿಗಳನ್ನ ಸಗಣಿ ಜೊತೆ ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಒಂದೇ ಸಮನಾಗಿ ಹರಡಬೇಕು. ಒಂದು ವೇಳೆ ಸಗಣಿ ಕಡಿಮೆ ಇದ್ರೆ ಹಸಿರು ಕಳೆ ಅಥವಾ ದ್ವಿದಳ ಧಾನ್ಯಗಳ ಒಂದು ಹಸಿರು ಪದಾರ್ಥಗಳನ್ನು ನೀವು ಹಾಕಿದ್ದೇ ಆದರೆ ಅವು ಅಥವಾ ಮನೆಯ ಕಸವನ್ನು ಸಹ ಅಡುಗೆ ಮನೆಯ ಕಸವನ್ನು ಸಹ ಹಾಕೋದ್ರಿಂದ ಅದು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಇದರ ಮೇಲೆ 3ನೇ ಪದರವಾಗಿ 1/2 ಇಂಚು ಒಳ್ಳೆಯ ಮಣ್ಣು ಅಥವಾ ಬೂದಿ. ಸೊ ಬೂದಿಯನ್ನ 3ನೇ ಪದರವಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಮಣ್ಣು ನಿಮ್ಗೆ ಮತ್ತೆ ಮತ್ತೆ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತೆ ನಿಮ್ಗೆ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಳ್ತವೆ. ಈ ರೀತಿ ಈ 3 ಲೇಯರ್ ನಾವು 3 ಪದರಗಳನ್ನು ನಾವು ಒಂದು ಘಟಕ ಅಂತ ಹೇಳ್ತೀವಿ. ಸೊ ಈ ಘಟಕವನ್ನ ನಾವು ಪುನರಾವರ್ತನೆ ಮಾಡಿ ಭೂಮಿಯ ಮೇಲ್ಭಾಗದವರೆಗೂ ಬರ್ತಕ್ಕಂಥ ಹಾಗೆ ನಾವು ಇದೇ ಒಂದು ಪದರಗಳನ್ನ ನಾವು ಸೇರಿಸ್ತಾ ಬರಬೇಕಾಗತ್ತೆ. 15 ದಿನಗಳ ನಂತರ ಮತ್ತು 5 ವಾರಗಳ ನಂತರ ರಾಶಿಯನ್ನ ಅಡಿ ಮೇಲ್ಮೆ ಕೆಳಭಾಗದಲ್ಲಿರ್ತಕ್ಕಂಥ ಪದಗಳನ್ನ ಮೇಲ್ಭಾಗಕ್ಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಗಾಳಿಯ ಮತ್ತು ಅದರ ಚಟುವಟಿಕೆ ಚೆನ್ನಾಗುತ್ತೆ. ಅವಾಗ ನೀವು 3-4 ತಿಂಗಳಲ್ಲೇ ನಾವು ಒಂದು ಉತ್ಕೃಷ್ಟವಾದ ಮಿಶ್ರ ಗೊಬ್ಬರವನ್ನ ಕಾಂಪೋಸ್ಟ್ ಆಗಿ ನಾವು ಪರಿವರ್ತನೆಗೊಂಡು ಅದು ನಮಗೆ ಸಿದ್ಧ ಆಗುತ್ತೆ ಅಂದ್ರೆ ಗುಂಡಿ ಪದ್ಧತಿಯಲ್ಲಿ. ಅದೇ ರೀತಿನೇ ಆಗಿ ನಡ ಪದ್ಧತಿ ಅಂತಾನು ನಾವು ಒಂದು ಕರಿಬಹುದು. ಈ ಪದ್ಧತಿನಲ್ಲಿ ಏನಪ್ಪಾ ಅಂದ್ರೆ 1 ಕಿಲೋಗ್ರಾಂ ಸಗಣಿಯಿಂದ ಸುಮಾರು 40 ಕಿಲೋಗ್ರಾಂ ಅಷ್ಟು ಕಾಂಪೋಸ್ಟ್ ಅನ್ನು ಮಾಡಬಹುದಾಗಿದೆ ಒಂದು ಯೂನಿಟ್ ಅಲ್ಲಿ. ಯಾಕೆಂದ್ರೆ ಈ ಸಗಣಿಯನ್ನು ನಾವು ಬೇರೆ ಒಂದು ಕೃಷಿ ತ್ಯಾಜ್ಯಗಳ ಜೊತೆ ಮಿಶ್ರಣ ಮಾಡ್ತೀವಿ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅತಿ ಹೆಚ್ಚು ನಮ್ಗೆ ಕಾಂಪೋಸ್ಟ್ ಸಿದ್ಧ ಆಗುತ್ತೆ. ಒಂದು ಹಸುವಿನ ವಾರ್ಷಿಕ ಸಗಣಿಯಿಂದ ಏನಪ್ಪಾ ಅಂದ್ರೆ ಸುಮಾರು 80-100 ಟನ್ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು ಬಹಳಷ್ಟು ಪ್ರಮಾಣದಲ್ಲಿ ಇದೇನಪ್ಪಾ ಆಗುತ್ತೆ ಅಂದ್ರೆ ಸಗಣಿ ನಮ್ಗೆ ಅದನ್ನ ಕೊಳೆಯೋದಕ್ಕೆ ಅನುಕೂಲ ಮಾಡಿ ಕಾಂಪೋಸ್ಟ್ ಉತ್ಕೃಷ್ಟವಾಗಿ ಆಗೋಕೆ ಮಾಡುತ್ತೆ. ಇದೊಂದು ತೊಟ್ಟಿಯ ವಿಧಾನ, ನಡಪ ಪದ್ಧತಿ ಅಂತಕ್ಕಂಥದ್ದು ಒಂದು ತೊಟ್ಟಿಯ ವಿಧಾನ. ಗಟ್ಟಿ ನೆಲದ ಮೇಲೆ ಒಂದು 10 ಅಡಿ ಉದ್ದ 6 ಅಡಿ ಅಗಲ 3 ಅಡಿ ಎತ್ತರಕ್ಕೆ ಇಟ್ಟಿಗೆ ಅಥವಾ ಲೋಕಲ್ ಆಗಿ ಏನೇ ಒಂದು ಲಭ್ಯ ಇರತಕ್ಕಂಥ ವಸ್ತುಗಳನ್ನ ಬಳಸಿ 9 ಇಂಚು ಗೋಡೆ ಕಟ್ಕೋಬೇಕು. 10 ಅಡಿ ಉದ್ದದ ಒಂದು ಗೋಡೆ ಕಟ್ಕೋಬೇಕಾಗುತ್ತೆ. ಪ್ರತಿ 2 ಸಾಲಿನ ನಂತರ 3ನೇ ಸಾಲು ನಾವು ಏನು ಇಟ್ಟಿಗೆ ಗೋಡೆ ಕಟ್ತೀವಲ್ಲ ಅಲ್ಲಿ ಗ್ಯಾಪ್ ಬಿಡಬೇಕು. ನೆಲದ ಮೇಲೆ ಕಟ್ಬೇಕು. ಒಂದು 2 ಸಾಲು ಇಟ್ಟಿಗೆ ಆದ್ಮೇಲೆ 1 ಸಾಲು ಗ್ಯಾಪ್ ಬಿಟ್ಕೋಬೇಕು. ಒಂದು 1/2 ಅಡಿಯಷ್ಟು ಬಿಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದೇ ರೀತಿಯಾಗಿ 3, 6, 9 ಸಾಲುಗಳಲ್ಲಿ ನಾವು ಈ ಕಿಂಡಿಗಳನ್ನ ಮಾಡ್ಕೋಬೇಕು ಅಂದ್ರೆ ಗ್ಯಾಪ್ ಬಿಟ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸುತ್ತು ನಮ್ಗೆ ಒಳ್ಳೆಯ ಗಾಳಿ ಆಗಿ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ತಯಾರಾಗುತ್ತೆ. ಈ ರೀತಿ ಆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಗಾಳಿಯಲ್ಲಿ ಲಭ್ಯವಿರುವ ಆಮ್ಲಜನಕವನ್ನು ಹೀರಿಕೊಂಡು ಸಾವಯವನ್ನ ಸಿದ್ಧ ಮಾಡ್ಕೋಬಹುದು. ಸೊ ಈ ರೀತಿ ಮತ್ತೆ ಈ ಒಂದು ನಡ ಪದ್ಧತಿ ತೊಟ್ಟಿ ಪದ್ಧತಿನಲ್ಲಿ ಏನು ಹೇಳಿದೆ ನಾನು, ನಾವು ಹಿಂದಿನ ಒಂದು ಗುಂಡಿ ಪದ್ಧತಿನಲ್ಲಿ ಯಾವ ರೀತಿ ಪದರ ಪದರಗಳಾಗಿ ನಾವು ಹಾಕೊಂತೀವಲ್ಲ ಅದೇ ರೀತಿಯಾಗಿ ಈ ಒಂದು ತೊಟ್ಟಿ ಪದ್ಧತಿನಲ್ಲೂ 3 ಲೇಯರ್ ಮಾಡ್ಕೊಂತ ಬರೋದ್ರಿಂದ ಅಲ್ಲೂ ಸಹ ಇದೇ ರೀತಿಯಾದ ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ಅನ್ನ ಸಿದ್ಧ ಮಾಡ್ಕೋಬಹುದು. ಅಂದ್ರೆ ಸೂರ್ಯನ ಶಾಖ ಬಹಳಷ್ಟು ಪ್ರಮಾಣದಲ್ಲಿ ಬಿದ್ದರೂ ಏನಾಗೋದಿಲ್ಲ ಅಂತ ಹೇಳಿ ಏನಾಗೋದಿಲ್ಲ. ಹೌದು, ಈ ರೀತಿ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಇದಾಗುತ್ತೆ. ಜೊತೆಗೆ ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಷ್ಟು ರೈತ ಬಾಂಧವರು ಮಾಡ್ತಿದ್ದಾರೆ, ಅಥವಾ ಮತ್ತೆ ಕೆಲವೊಬ್ರು ಅದನ್ನ ಅನ್ಸೈಂಟಿಫಿಕ್ ಆಗಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟಿರ್ತಾರೆ, ಅದು ಎಲ್ಲೋ ಮಳೆ ಬಂದಾಗ ಅದು ಹರ್ಕೊಂಡು ಹೋಗ್ಬಿಟ್ಟಿರ್ತದೆ. ಇರುವಂತಹ ಒಂದು ಸಂಪನ್ಮೂಲಗಳನ್ನ ಬಳಸಿಕೊಂಡು ಇದನ್ನ ಮಾಡ್ಕೊಳ್ಳೋದ್ರಿಂದ ರೈತ ಬಾಂಧವರಿಗೆ ಇದು ಖರ್ಚು ಕಡಿಮೆ ಆಗ್ತದೆ, ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಹೌದು, ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳು, ವ್ಯರ್ಥವಾಗಿ ಹೋಗ್ತಕ್ಕಂಥ ಕಸ ಕಡ್ಡಿಗಳನ್ನೇ ಬಳಸ್ಕೊಂಡು ಸಂಪದ್ಭರಿತವಾದ ಒಂದು ಕಾಂಪೋಸ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಮೂರನೇ ಪದ್ಧತಿ ಏನಪ್ಪಾ ಅಂದ್ರೆ ತೊಟ್ಟಿ ಅಥವಾ ಜಪಾನ್ ಪದ್ಧತಿ ಅಂತ ಕರೀತಾರೆ. ತೊಟ್ಟಿ ಅಥವಾ ಜಪಾನ್ ಪದ್ಧತಿ, ಇದರಲ್ಲಿ ಏನಪ್ಪಾ ಅಂದ್ರೆ ಗುಂಡಿಗಳ ಬದಲು ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಯಾಕಾರದಲ್ಲಿ ರಚಿಸಿಕೊಳ್ಬಹುದು. ಸೊ ಆಯ್ಕೆ ಮಾಡ್ಕೊಂಡಂತ ಸ್ಥಳದಲ್ಲಿ ಸುಮಾರು 45-50 ಸೆಂಟಿಮೀಟರ್ ಆಳದ ಕಂದಕವನ್ನು ತೆಗಿಬೇಕಾಗುತ್ತೆ, ಗುಂಡಿಯನ್ನು ತೆಗಿಬೇಕಾಗುತ್ತೆ. ಅದರಲ್ಲಿ 4-10 ಮೀಟರ್ ಉದ್ದ, 2 ಮೀಟರ್ ಅಗಲ ಮಾಡಿಕೊಂಡು ಅದರಲ್ಲಿ 1.5-1.5 ಅಂದ್ರೆ 5-6 ಅಡಿ ಎತ್ತರದ ಚಪ್ಪಡಿ ಕಲ್ಲುಗಳನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ರೈತರು, ಈ ಕಲ್ಲುಗಳ ಬದಲಿಗೆ ಇಟ್ಟಿಗೆಗಳ ಬದಲಿಗೆ ಪಾಲಿಥಿನ್ ಶೀಟ್ ಕೂಡ ನಾವು ಬಳಸ್ತಾ ಇದ್ದಾರೆ. ಹೌದು, ಸೊ ಅದನ್ನ ನಾವು ಬಳಸ್ಕೋಬಹುದು. ಈ ಕಲ್ಲು ಚಪ್ಪಡಿಗಳನ್ನ ಉತ್ತರ ದಕ್ಷಿಣವಾಗಿ ಮುಖವಾಗಿ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಳಿ ಸುಗಮವಾಗಿ ಸಂಚಾರ ಆಗಿ ಕಾಂಪೋಸ್ಟ್ ತಯಾರಿಕೆಗೆ ಅನುಕೂಲ ಆಗುತ್ತೆ. ಏನು ಒಂದು ವೇಳೆ ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕವಾಗಿ ತೊಂದರೆ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸರ್ವೆ ಮರ ಅಥವಾ ಬಿದಿರಿನ ಮರಗಳಿಂದಲೂ ಸಹ ಇತ್ಯಾದಿ ಲೋಕಲಲ್ಲೇ ಸಿಗ್ತಕ್ಕಂಥ ಕಡ್ಡಿ ಮರಗಳ ಕಡ್ಡಿಗಳಿಂದಲೂ ಸಹ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೋಬಹುದು. ನಾವು ನೋಡಿದೀವಿ ಹಳ್ಳಿ ಮಟ್ಟದಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ರೈತರು ಅಲ್ಲಿ ಸಿಗ್ತಕ್ಕಂಥ ಒಂದು ಮರಗಳನ್ನೇ ಸಹ ಬಳಸಿ ತೊಟ್ಟಿಗಳು ಮಾಡ್ಕೊಂಡಿರ್ತಾರೆ. ಈ ಕಲ್ಲು ಚಪ್ಪಡಿ ಅಂದ್ರೆ ಏನಾಗುತ್ತೆ ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ತೊಟ್ಟಿಗಳನ್ನ ನಾವು ನಿರ್ಮಾಣ ಮಾಡ್ಕೋಬೇಕು. ಈ ತೊಟ್ಟಿಯ ಕೆಳಭಾಗವನ್ನ ದಮ್ಮಸಿಂದ ಕುಟ್ಟಿ ಕೆಳಭಾಗವನ್ನ ಗಟ್ಟಿ ಮಾಡ್ಕೋಬೇಕು, ಅಂದ್ರೆ ಭೂಮಿಯ ಒಂದು ತಳ ಕಟ್ಟಿರ್ಬೇಕು, ಗಟ್ಟಿ ಇರಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಆಗದಂತ ಒಂದು ವಸ್ತುಗಳು ಕ್ರಮೇಣವಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಸಗಣಿಯನ್ನು ನೀರಿನಿಂದ ಚೆನ್ನಾಗಿ ಕದಡಿಕೊಂಡು ತೆಳುವಾಗಿ ಕೆಳಭಾಗವನ್ನು ಸಾರಿಸಿಕೊಳ್ಳೋದ್ರಿಂದಲೂ ಸಹ ಅದನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ, ಮತ್ತೆ ಅದು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಸಾವಯವ ವಸ್ತುಗಳನ್ನು ನಾವು ಪದರ ಪದರವಾಗಿ ತೊಟ್ಟಿಯಲ್ಲಿ ತುಂಬೋದ್ರಿಂದ ಸಾಮಾನ್ಯವಾಗಿ ಕೆಳಭಾಗದಲ್ಲಿ ಎಲ್ಲಾ ರೈತರು ಗಮನವಿಟ್ಟು ಕೇಳಬೇಕಾದಂಥ ವಿಷಯ ಏನಪ್ಪಾ ಅಂದ್ರೆ ಈ ತೆಂಗಿನ ಮೊಟ್ಟೆ ಅಥವಾ ಗರಿ, ತೆಂಗಿನ ನಾರು, ಜೋಳದ ಕಡ್ಡಿ ಇವು ಬೇಗ ಕೊಳೆಯೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಲಿಗ್ನಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ, ಗಟ್ಟಿ ಪದಾರ್ಥ ಇರುತ್ತೆ. ಇದು ಸುಮಾರು 3-4 ತಿಂಗಳು ತಗೊಳುತ್ತೆ. ಸೊ ನಾವು ಸಾಮಾನ್ಯವಾಗಿ ಪದ್ಧತಿನಲ್ಲಿ ಮಾಡಿದ್ರೆ ಅದು ತುಂಬಾ ದಿನ ಬೇಕು. ತೆಂಗಿನ ನಾರು ಇವೆಲ್ಲವೂ ಏನ್ ನಾರಿನಂಶ ಜಾಸ್ತಿ ಇರ್ತಾವಲ್ಲ, ಬಹಳ ದಿನಗಳ ನಂತರ ಕೊಳಿತಾರೆ. ಸೊ ಅದಕ್ಕೋಸ್ಕರ ನಾವು ಕೆಳಭಾಗದಲ್ಲಿ ಈ ತೊಟ್ಟಿ ಮಾದರಿಯ ಕೆಳಭಾಗದಲ್ಲಿ ಈ ಒಂದು ಪದಾರ್ಥಗಳನ್ನ ಹಾಕಿ ಮೊದಲನೇ ಪದರವಾಗಿ ಹರಡಿ ನಂತರ ನಾರು ಮತ್ತು ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದ್ರಿಂದ ಸೂಕ್ಷ್ಮಾಣು ಜೀವಿಗಳನ್ನು ಸಹ ನಾವು ಬಳಸ್ಕೋಬಹುದು. ಸೊ ಮುಖ್ಯವಾಗಿ ಫ್ಲೋರೋಟಸು, ಆಸ್ಪರ್ಜಿಲಸು, ಟ್ರೈಕೋಡರ್ಮ, ಪೆಸಿಲೋಮೈಸಿಸ್ ಇವೆಲ್ಲವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಇವುಗಳನ್ನ ನಾರಿನ ಅಂಶ ಕಡಿಮೆ ಮಾಡಿ ಬೇಗ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇನ್ನು ಎರಡನೇ ಹಂತದಲ್ಲಿ ಎರಡನೇ ಪದರವಾಗಿ ಏನ್ ಮಾಡಬೇಕು, ಒಣ ಹುಲ್ಲು, ಕಳೆ ಕಡ್ಡಿ, ಒಣಗಿರ್ತಕ್ಕಂಥ ಕಳೆ, ನೆಲಗಡಲೆ ಸಿಪ್ಪೆ ಮತ್ತೆ ಸೋಯಾ ಅವರ ಸಿಪ್ಪೆ ಬತ್ತು ಏನೇ ಕಸ ಕಡ್ಡಿಗಳಿರಲಿ, ಒಣಗಿರ್ತಕ್ಕಂಥ ಯಾವುದೇ ಕಸ ಕಡ್ಡಿಗಳಿರಲಿ, ಅದರಲ್ಲೂ ದ್ವಿದಳ ಧಾನ್ಯಗಳ ಒಂದು ಕಳ ಕಸಗಳು ಏನಾಗಿರ್ತವೆ ಅವುಗಳನ್ನು ನಾವು ಆ ಅವಶೇಷಗಳನ್ನು ಬಳಸೋದ್ರಿಂದ ನಮಗೆ ಕಾಂಪೋಸ್ಟು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, ದ್ವಿದಳ ಧಾನ್ಯಗಳ ಒಂದು ಅವಶೇಷಗಳಲ್ಲಿ, ಹೌದು, ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಒಂದು 1 ಅಡಿಯಷ್ಟು ಈ ಒಂದು ಕಸ ಕಡ್ಡಿಗಳು ನೆಲೆ ನಾನು ಆಗಲೇ ಹೇಳಿದಂಥ ಒಂದು ದ್ವಿದಳ ಧಾನ್ಯಗಳ ಒಂದು ಕಸ ಕಡ್ಡಿಗಳನ್ನು 1 ಅಡಿ ಮಂದವಾಗಿ ಹರಡಿ ಪದರವನ್ನ ಆಗಾಗ ನೀರು ಚಿಮುಕಿಸಿ ಅವುಗಳನ್ನ ತುಂಬಬೇಕಾಗುತ್ತೆ. ನಂತರ ಸಗಣಿ ಬಗ್ಡ ತೆಳುವಾಗಿ ಮತ್ತು ಮಣ್ಣು ಹಾಗೂ ಸೂಕ್ಷ್ಮ ಜೀವನ ಮಿಶ್ರವಣಗಳನ್ನು ಇದರ ಮೇಲೆ ಹರಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಎರಡೂ ಪದರಗಳು ಬೇಗ ಬೇಗ ಕೊಳೆಯೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ರೀತಿ ನಾವು 1/2 ಅಡಿಗಿಂತಲೂ ಕಡಿಮೆ, ಸೊ ಮಣ್ಣು ಮತ್ತು ಸಗಣಿ ಈ ಅಂಶಗಳನ್ನು ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ನಿಮ್ಗೆ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲಿ ಹಸಿರೆಲೆ ಗೊಬ್ಬರಗಳು ಏನಾದರೂ ಸಿಕ್ಕಿದ್ರೆ ಆ ತರವನ್ನ ಬಳಸಿ ಕಾಂಪೋಸ್ಟ್ ಮಾಡೋ ಅಂತ ಪ್ರಮೇಯ ಬಂದಾಗ ಅವುಗಳನ್ನ ಮೂರನೇ ಒಂದು ಪದರದಲ್ಲಿ ಬಳಸೋದ್ರಿಂದ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಮತ್ತು 4ನೇ ಪದರದಲ್ಲಿ ಏನಾಗುತ್ತೆ ಅಂದ್ರೆ ಈ ಕೋಳಿ ಗೊಬ್ಬರ, ರೇಷ್ಮೆ ಹುಳುವಿನ ಇಕ್ಕೆ, ತ್ಯಾಜ್ಯ ವಸ್ತುಗಳು, ಬಯೋಗ್ಯಾಸ್ ಬಗ್ಡ, ಹೌದು, ಸೊ ಇವೆಲ್ಲವನ್ನ ನಾವು 4ನೇ ಪದರದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೊಳೆಯೋದಕ್ಕೆ ಬೇಗ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ಸುಮಾರು 4ನೇ ಪದರವನ್ನ 1 ಅಡಿ ಹಾಕಿ 1-4 ಪದರ ಆದ್ಮೇಲೆ ಇವುಗಳನ್ನ ನೀರಿನ ಅಂಶ ನೀರನ್ನ ಚಿಮುಕ್ಸಿ ಅವನ ತೇವ ಮಾಡೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು 5ನೇ ಪದರ ಆಗ ಏನಪ್ಪಾ ಅಂದ್ರೆ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಲಭ್ಯ ಆಗಿರ್ತಕ್ಕಂಥ ಸಗಣಿ ದನಕರುಗಳು ತಿಂದದ್ ಬಿಟ್ಟಂತ ಮೇವು, ತ್ಯಾಜ್ಯ ವಸ್ತುಗಳು, ಗಂಜಲ ಇವೆಲ್ಲನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಾಂಪೋಸ್ಟ್ ಉತ್ಕೃಷ್ಟವಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಈ ಐದು ಪದರಗಳನ್ನ ಒಂದಾದ್ಮೇಲೆ ಒಂದು ಹಾಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಕೊಳಿಯೋದಕ್ಕೆ ಬೇಗ ಆಗ್ತದೆ, ಬೇಗ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಅಡಿ ಹಾಕಿದ ನಂತರ ನೀರನ್ನ ಚಿಮುಕ್ಸಿ ಅದನ್ನ ಮಣ್ಣಿನಿಂದ ಮುಚ್ಚಿ ಮಣ್ಣಿನಿಂದ ಸಾರಿಸಬೇಕಾಗುತ್ತೆ. ಸೊ ಈ ರೀತಿ ನಾವು ಸಾರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಪ್ಯಾಕ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಕೊಳೆಯೋದಕ್ಕೆ ಸಮಯ ಸಿಗುತ್ತೆ. ಸೊ ತುಂಬುವಾಗ ಒಂದು ಕಡೆ ಸ್ವಲ್ಪ ಸ್ಥಳವನ್ನು ಬಿಟ್ಟುಕೊಂಡಿದ್ದಲ್ಲಿ ತಿರುವಿ ಹಾಕಲು ಅನುಕೂಲವಾಗುತ್ತೆ. ಅಂದ್ರೆ ಈಗ ಗುಂಡಿನ ಪದ್ಧತಿ ತೊಟ್ಟಿ ಪದ್ಧತಿ ಒಂದು ಕೊನೆಯ ಭಾಗದಲ್ಲಿ, ಹೌದು ಕೊನೆಯ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು 2 ತಿಂಗಳ ನಂತರ ತಿರುವು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ 3 ಪದ್ಧತಿಗಳಿಂದ ನಾವು ಸುಮಾರು 3.5-4 ತಿಂಗಳಲ್ಲಿ ನಾವು ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು. ಜೊತೆಗೆ ಈಗ ಯಾವುದೇ ಪದ್ಧತಿ ಇರಲಿ, ಗುಂಡಿ ಪದ್ಧತಿ, ನಡಾಫ್ ಪದ್ಧತಿ, ತೊಟ್ಟಿ ಪದ್ಧತಿಯಲ್ಲಿ ಈಗ ಈ ಒಂದು ಕಾಂಪೋಸ್ಟ್ ತಯಾರಾದ ನಂತರ ನೇರವಾಗಿ ನಾವು ಹೊಲಕ್ಕೆ ಸಾಕಾಣಿಕೆ ಮಾಡ್ಕೋಬಹುದಾ ಹೇಗೆ, ಅಥವಾ ಏನಾದರೂ ಅಲ್ಲಿ ಮಿಕ್ಸ್ ಮಾಡಬಹುದಾ ಹೇಗೆ? ಇಲ್ಲ, ಈಗ ಕೆಲವೊಂದು ರೈತರು ಏನ್ ಹೇಳ್ತಾರೆ, ಈಗ ಕಾಂಪೋಸ್ಟ್ ಅಲ್ಲಿ ಉತ್ಕೃಷ್ಟವಾದ ಒಂದು ಸಾರಜನಕದ ಪ್ರಮಾಣ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಸಂಪತ್ ಭರಿತವಾಗಿ ಮಾಡಬಹುದು. ಯಾವ ರೀತಿ ಮಾಡಬಹುದು? ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಆದ್ರೆ ಅದು ನೀರಿನಲ್ಲಿ ಕರಗ್ತಕ್ಕಂತ ಒಂದು ಗೊಬ್ಬರ ಅಲ್ಲ ಅದು. ಸೊ ಅದನ್ನ ನಾವು ಈ ಒಂದು ಕಾಂಪೋಸ್ಟ್ ಜೊತೆ ಮಿಶ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಉತ್ಕೃಷ್ಟವಾಗುತ್ತೆ, ಅದರಲ್ಲೂ ರಂಜಕದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಟ್ರೈಕೋಡರ್ಮ ಆಗೋದ್ರಿಂದ ಅದು ಮಲ್ಟಿಪ್ಲಿಕೇಶನ್ ಆಗಿ ನಿಮ್ಗೆ ಒಂದು ಶಿಲೀಂದ್ರನಾಶಕವಾಗಿ ಅದನ್ನ ನಾವು ಬಳಸ್ಕೋಬೇಕಾಗುತ್ತೆ. ಈ ರೀತಿ ನಾವು ಅನೇಕ ಒಂದು ಸಂಪತ್ ಭರಿತವಾಗಿ ಮಾಡಬಹುದು. ಸೂಕ್ಷ್ಮಾಣುಜೀವಿಗಳನ್ನು ಮತ್ತೆ ನಾವು ಕಾಂಪೋಸ್ಟ್ ಜೊತೆ ಸೇರಿಸಬಹುದು. ಹೌದು. ಸೊ ಇನ್ನೊಂದು ಮುಖ್ಯವಾಗಿ ರೈತರು ಕಾಂಪೋಸ್ಟ್ ಆದಾಗ ಒಂದು ಗಮನಿಸಬೇಕಾಗುತ್ತೆ, ಅದು ಪೂರ್ತಿ ಪ್ರಮಾಣದಲ್ಲಿ ಕೊಳ್ತಿದೆಯಾ ಇಲ್ವಾ, ಅಥವಾ ನಾವು ಬೇರೆ ಬೇರೆ ಪದರಗಳು ಹೇಳಿದ್ವಿ, ಎಲ್ಲಾ ಪದರಗಳು ಚೆನ್ನಾಗಿ ಕೊಳ್ತಿದೆಯಾ, ಇನ್ನು ಕೊಳೆಯೋದಕ್ಕೆ ಸಮಯ ಬೇಕಾ, ಇವೆಲ್ಲವನ್ನ ನೋಡಬೇಕು. ಚೆನ್ನಾಗಿ ಕೊಳ್ತಿರ್ತಕ್ಕಂಥದ್ದು ನಾವು ಹೊಲಕ್ಕೆ ತಗೊಂಡು ಆದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ಓಪನ್ ಆಗಿ ಬಿಡಬಾರ್ದು. ಓಪನ್ ಆಗಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೊಲದಲ್ಲಿ ನೀವು ಈ ಕಾಂಪೋಸ್ಟ್ಗಳನ್ನ ಇನ್ನೇನು ಉಳುಮೆ ಮಾಡೋ ಸಮಯದಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮಳೆ ಬಂದಾಗ ನೋಡೋಣ, ಸ್ವಲ್ಪ ದಿನಕ್ಕೆ ಮಳೆ ಬರುತ್ತೆ ಅಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ಕಾಂಪೋಸ್ಟ್ ಅನ್ನ ಮುಚ್ಚಬೇಕು. ಹೊಲದ ಒಂದು ಎಲ್ಲಿ ನೀವು ತಗೊಂಡು ಹೋಗ್ತಾರೋ ಅಲ್ಲಿ ಮಣ್ಣಿನಿಂದ ಮುಚ್ಚಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗೋದಿಲ್ಲ. ಅಂದ್ರೆ ಬಿತ್ತನೆ ಮುಂಚೆ ಎಷ್ಟು ದಿನಗಳ ನಂತರ ಈ ಒಂದು ಕಾಂಪೋಸ್ಟ್ ಅನ್ನ ಭೂಮಿಗೆ ಸೇರಿಸಬೇಕು? ಕನಿಷ್ಠ ಒಂದು 15 ದಿನಗಳ ಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಒಂದು ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ಕಡಿಮೆ ಇರುತ್ತೆ, ಮತ್ತು ಅದು ಒಂದು ಸೂಕ್ಷ್ಮಾಣು ಭೂಮಿನಲ್ಲಿ ಹಾಕಿದ ನಂತರ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆದ್ರೆ ಮಾತ್ರ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತಕ್ಕಂಥದ್ದು. ಸೊ ಇದಕ್ಕೆ ಸುಮಾರು ಒಂದು 15 ದಿನ ಮುಂಚಿತವಾಗಿ ಹಾಕೋದ್ರಿಂದ ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಮತ್ತೆ ಅದರಲ್ಲಿ ಗೊಬ್ಬರದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ಅದರಲ್ಲೂ ಸಾರಜನಕ, ರಂಜಕ, ಪೊಟಾಷ್ ಇವು ಏನು ಗಿಡಗಳಿಗೆ ಸಿಗಬೇಕು ಅಂದ್ರೆ ಮುಂಚಿತವಾಗಿ ಹಾಕ್ಬೇಕು, ನಂತರ ಉಳುಮೆ ಮಾಡಬೇಕು. ಹೌದು, ಭೂಮಿಗೆ ಮಣ್ಣಿನಲ್ಲಿ ಸೇರ್ಬೇಕು. ಸೊ ಅವಾಗ ಆ ಒಂದು ಕಾಂಪೋಸ್ಟ್ ನ ಒಂದು ಸದ್ಬಳಕೆ ಚೆನ್ನಾಗುತ್ತೆ. ಅಂದ್ರೆ ಕಾಂಪೋಸ್ಟ್ ತಯಾರಿಕೆ ಮಾಡುವಾಗ ರೈತ ಬಾಂಧವರಲ್ಲಿ ಪಶು ಸಂಪತ್ತು ಅಥವಾ ಆಕಳು ದನಕರುಗಳು ಇರಬೇಕು ಅಂದ್ರೆ ಮುಖ್ಯವಾಗಿ ಈ ಒಂದು ಕಾಂಪೋಸ್ಟ್ ತಯಾರಿಕೆಗಳಿಗೆ ಇದ್ರೆ ಚೆನ್ನಾಗಿ ಚೆನ್ನಾಗಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್, ಮುಖ್ಯವಾಗಿ ಕಾಂಪೋಸ್ಟ್ ಅನ್ನ ಯಾಕೆ ತಯಾರು ಮಾಡಬೇಕು, ರೈತ ಬಾಂಧವರು ಯಾಕೆ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಒಂದು? ಸೊ ಇತ್ತೀಚೆಗೆ ದಿನಗಳಲ್ಲಿ ಏನಾಗಿದೆ ಅಂದ್ರೆ ರಸಗೊಬ್ಬರಗಳ ಮೇಲೆ ರೈತರ ಅವಲಂಬನೆ ಜಾಸ್ತಿ ಆಗಿದೆ. ಸೊ ದಯವಿಟ್ಟು ರೈತರು ಸಾವಯವ ಗೊಬ್ಬರಗಳನ್ನ ಅದರಲ್ಲೂ ಕಾಂಪೋಸ್ಟ್ ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ ಕಡಿಮೆ ಖರ್ಚಿನಲ್ಲಿ ಮತ್ತೆ ನಮ್ಮಲ್ಲೇ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಬಳಸಿ, ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ಸಗಣಿ ಇರ್ಬೋದು ಇವೆಲ್ಲವನ್ನ ನಾವು ಬಳಸ್ಕೊಂಡು ಈ ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ನಾವು ಭೂಮಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಸಹ ವೃದ್ಧಿ ಆಗುತ್ತೆ. ಹೌದು. ಸೊ ರೈತ ಬಾಂಧವರು ಅನೇಕ ರೈತ ಬಾಂಧವರು ಈಗಾಗಲೇ ಸಾವಯವ ರೈತರು ಇದ್ದಾರೆ, ಅವ್ರಿಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಈ ಒಂದು ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ಅದನ್ನ ಸದ್ಬಳಕೆ ಮಾಡಿಕೊಂಡು ಮಣ್ಣಿನ ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆ ಮತ್ತು ಇಳುವರಿನ ಹೆಚ್ಚಿಗೆ ಮಾಡ್ಕೋಬಹುದು. ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇರ್ತೀವಿ ಪ್ರಗತಿಪರ ರೈತ ಬಾಂಧವರು ತಮ್ಮಲ್ಲಿರುವಂತಹ ಒಂದು ಸಸ್ಯದ ಪಳಿವಿಕೆಗಳನ್ನ ಸಮರ್ಥ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ, ಕೆಲವೊಬ್ಬ ರೈತರು ಅದನ್ನ ಸುಟ್ಟು ಬೆಂಕಿ ಹಚ್ತಾರೆ. ದಯವಿಟ್ಟು ನಾನು ರೈತ ಬಾಂಧವ್ರಿಗೆ ಅದೇ ತಿಳಿಸೋದು ಏನಂದ್ರೆ, ನಿಮ್ಮಲ್ಲಿ ಬಂದಿರತಕ್ಕಂಥ ಒಂದು ಕಟಾವ್ ಆದ ನಂತರ ದಯವಿಟ್ಟು ಆ ಒಂದು ವಸ್ತುಗಳನ್ನ ಸುಡಬೇಡಿ.

ಹಾಕಿ ಬಾಗಮನ ಜಳಕಾಕೆ ಶಿವ ಶಂಕರ ಲಿಂಗವೇ ಹಾಕಿ ಬಾಗಮನ ಜಳಕಾಕೆ ಶಿವ ಶಂಕರ ಲಿಂಗವೇ ಹಾಕಿ ಬಾಗಮನ ಜಳಕಾಕೆ ಶಿವ ಶಂಕರ ಲಿಂಗವೇ ಹಾಕಿಯ ಬಾಗಮನ ಜಳಕಾಕೇವ ನೀರು ಹಾಕಿಯ ಬಾಗಮನ ಜಳಕಾಕೇವ ನೀರು ನಿಂಬಿಯ ಬನಕಾರುದಾವೇ ಶಿವ ಶಂಕರ ಲಿಂಗವೇ ನಿಂಬಿಯ ಬನಕಾರುದಾವೇ ಶಿವ ಶಂಕರ ಲಿಂಗವೇ ನಿಂಬಿಯ ಬನಕಾರುದಾವೇ ಶಿವ ಶಂಕರ ಲಿಂಗವೇ ನಿಂಬಿಯ ಬನಕಾರುದಾವೇ ಶಿವ ಶಂಕರ ಲಿಂಗವೇ ನಿಂಬಿಯ ಬನಕಾರುದಾವೇವ ನೀರು ನಿಂಬಿಯ ನಿಂಬಿಯ ಕಾಯಿ ಜಗದಂಪೆ ಶಿವ ಶಂಕರ ಲಿಂಗವೇ ನಿಂಬಿ